ಸುಮ್ನೆ ಮನೆಯಾಗಿರೋದ್ ಬಿಟ್ಟು ಯಾಕೆ ಇಷ್ಟ ಕಷ್ಟ ಪಡಕ್ ಹೋಗ್ತೀರಿ ನೀವು? ಹೊಟ್ಟೆ ಬೇಕಲ್ರಿ ಸರ್, ಹೊಟ್ಟೆ ಜೀವನಕ್ಕೆ ಮಾಡಲೇಬೇಕಲ್ಲ, ಮಾಡ್ತೇವೆ. ಯಾವ ಊರು ಸರೋಜಮ್ಮ ನಿಮ್ದು? ಅದೇ ಕಡನಾಕ್ನಳ್ಳಿ. ಮದ್ವೆ ಆಗಿಂತ ಮುಂಚೆ ನಿಮ್ ತವ್ರ ಮನೆ ಯಾವ್ದು? ನಮ್ ತವ್ರ ಮನೆ ಇದೇ ಊರ್ರಿ, ಇದೇ ಊರಾಗ ಪಳ್ಯ ಕೊಟ್ಟಾರಿ ನಮ್. ನಾವ್ ಇಲ್ಲೇ ಅದಾರಿ. ಯಜಮಾನ್ರು ಏನ್ ಮಾಡ್ತಿದ್ರು? ಅವರು ಕಾಯಿ ಕಡಕ್ ಹೋಗ್ರಿ, ತೆಂಗಿನ ತೋಟ ಮರ ಹತ್ತಿ ಕಾಯಿ ಕಡಕ್ ಹೋಗ್ರಿ. ನಿಮ್ದೇನ್ ಜಮೀನ್ ಇಲ್ಲ? ನಮ್ದೇನ್ ಜಮೀನ್ ಇಲ್ರಿ, ನಾವು ಕೂಲಿನ ಮಾಡ್ಕೊಂತೀವಿ. ಮತ್ತೆ ಮದ್ವೆ ಆದ್ರಿ ಬಂದ್ರಿ, ಯಜಮಾನ್ರು ಕಾಯಿ ಕೆಡವಕ್ ಹೋಗ್ತಿದ್ರು. ಈ ಮಳೆಗಾಲದಾಗೆಲ್ಲ ಹೆಂಗ? ಮಳೆಗಾಲದಾಗ ಹಂಗ ಮತ್ತೆ ಇದ್ರ ಮರ ತಕ್ಕ ಬರಲ್ರಿ, ಮನೆಗೆ ಇರೋದು, ಇದ್ದಂಗ ಜೀವನ ಮಾಡ್ಕೊಂತ ಹೋಗೋದು. ಇದ್ದಂಗ ಜೀವನ ಮಾಡೋದಂದ್ರೆ ಹೆಂಗಮ್ಮ? ರೊಟ್ಟಿ ಮಾಡ್ತಾವಲ್ರಿ ನಾವು, ಆ ರೊಟ್ಟಿಯಾಗ ಮತ್ತೆ ಹೆಂಗಾರ ಜೀವನ ಮಾಡ್ಕೊಂತ ಹೋಗೋದು. ನೀವು ಮದುವೆ ಆಗಿ ಬಂದಾಗ್ಲಿಂದನು ರೊಟ್ಟಿ ಮಾಡ್ಕಂತಾನೆ ಬಂದ್ರ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಶುರು ಮಾಡಿದ್ರು? ಸ್ವಲ್ಪ ದಿನ ಹೊಲಕ್ ಹೋದ್ರಿ, ಹೊಲ್ದಾಗ ಕೆಲ್ಸ ಆಗ್ಲಿಲ್ಲ ಮೇಲೆ ರೊಟ್ಟಿ ಶುರು ಮಾಡ್ಕೊಂಡ್ರಿ. ಏನೇನ್ ಕೆಲ್ಸ ಮಾಡ್ತಿದ್ರಿ? ಹೊಲ್ದಾಗ ಕೆಲ್ಸ ನಾಟಿ ಹಚ್ಚೋದು, ಕಳೆ ತೆಗಿಯೋದು, ಭತ್ತ ಕೊಯ್ಯೋದು, ಒಟ್ಟ ಹತ್ತಿ ಬಿಡಿಸೋದು, ಎಲ್ಲಾ ಕೆಲ್ಸಕ್ಕೂ ಹೋಗಿದ್ರಿ. ಮತ್ತೆ ಯಾಕೆ ಬಿಟ್ರಿ ಅದನ್ನ? ಅದೇ ಈಗ ಆಗ್ಲಿಲ್ರಿ ನಮ್ ಕೈಲಿ, ಈಗ ರೊಟ್ಟಿ ಮಾಡಕ್ ಹಚ್ಚಿದೇವು. ಅಲ್ಲ, ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ಕಷ್ಟ ಅಂತಾನ? ಕಷ್ಟ ಕಷ್ಟ ಆಗತ್ರಿ ಹೊಲ್ದಾಗ ಮಾಡಕ, ಅದಕ್ಕ ಮನ್ಯಾಗ ರೊಟ್ಟಿ ಸುಟ್ಟು ಜೀವನ ಮಾಡಕ್ ಹಚ್ಚಿದ. ಎಷ್ಟ್ ಜನ ಮಕ್ಳು ಸರೋಜಮ್ಮ? ಒಬ್ಬಳ ಮಗಳು. ಏನ್ ಓದ್ತಿರೋದು? SLC ಓದ್ತಾಳ್ರಿ. SLC ಅಂತಾನೆ ಮಗಳಿಗೆ ಏನ್ ಮಾಡಿಸ್ಬೇಕು ಅಂತಿದ್ದೀರಿ? ಅದನ್ರಿ ಓದಿಸ್ಬೇಕ್ರಿ, ಮುಂದ ಓದ್ಸ್ಬೇಕಂತವಿ. ಎಷ್ಟಾರ ಓದ್ಲಿ ಅಂತೀರಾ? ಎಷ್ಟಾರ ಓದ್ಲಿ ಅಂತವಿ. ಆಯ್ತಮ್ಮ, ರೊಟ್ಟಿ ಮಾಡೋದು ಅಂತಂದ್ರೆ ರೊಟ್ಟಿ ಅಂದ್ರೆ ಬರೀ ಜೋಳದ ರೊಟ್ಟಿನೋ ಅಥವಾ ಯಾವ ತರದ ರೊಟ್ಟಿಗಳು ಮಾಡ್ತೀರಿ? ಇಲ್ರಿ, ಅಕ್ಕಿ ಜೋಳ ಮಿಕ್ಸ್ ಆಗಿ ಮಾಡ್ತಾರೆ. ಒಂಚೂರು ಬಿಡಿಸಿ ಹೇಳಿ, ಯಾಕೆಂದ್ರೆ ಬಹಳ ಜನ ರೊಟ್ಟಿ ಮಾಡ್ತಾರೆ, ಅದ್ರ ಸರೋಜಮ್ಮನ ರೊಟ್ಟಿನ ಯಾಕೆ ತಗೊಂಡೋಗ್ಬೇಕು? ಅದ್ರಾಗ ಏನ್ ವಿಶೇಷ? ನಿಮ್ದೇನ್ ಕೈ ಹದ ಹೆಂಗೆ? ಅದ್ ಹೆಂಗೆ ಬೆಳಗ್ಗೆ ಅದ್ ಮೆಷಿನ್ಗೆ ಹಾಕ್ಸೋದ್ರಿಂದ ಹಿಡಿದು ರೊಟ್ಟಿ ಮಾಡೋವರೆಗೂ ಹೆಂಗೆ ಅಂತ ಹೇಳ್ರಿ. ಅದು 4 ರೂಪಾಯಿ ಶೇರ್ ಮಿಷನ್ ಹಾಕ್ಸೋದ್ಬೋದ್ರಿ. ಅದೇ ಅಕ್ಕಿ ಜೋಳ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ರೊಟ್ಟಿನ ಜೋಳನ, ಜೋಳ ಒಂದ್ ನಿಮಿಷ, ಜೋಳನ ಎಲ್ಲಿಂದ ತಗಂತೀರಿ? ಒಂದ್ ಸಲಕ್ಕೆ ಎಷ್ಟ್ ತಗೊಳ್ತೀರಿ? ಈ ತಗೊಂಡಾದ್ಮೇಲೆ ಅದನ್ನ ಮಿಷಿನ್ ಕೊಟ್ಟು ಅದನ್ನ ಏನು ಹದ ಹೆಂಗ್ ಮಾಡ್ಕಂತೀರಿ? ನನಗೆ ನೀವು ರೊಟ್ಟಿ ಮಾಡೋ ಕ್ರಮ ಹೇಳಿ. ಅದು ಕಿಂಟಲ್ ಗಂಟ್ಲೆ ತಂದಕ್ಕಂತವ್ರಿ, ತಂದಕ್ಕಂದ್ 20 ಸೀರ್ ಜೋಳ ಅಕ್ಷಮರ್ತ ಮಿಷಿನ್ ಅಕ್ಷಮಂದ್ ಒಂದ್ ವಾರಕ್ಕೆ ಹಾಕತ್ರಿ 20 ಸೀರ್ ಜೋಳ. ರೊಟ್ಟಿ ನಾವು ಹೆಂಗ್ ಮಾರಾಟ ಮಾಡ್ತಾವಲ್ಲ ಅಷ್ಟು ಹಿಟ್ಟು ಖರ್ಚಾಗ್ತತಿ. ನಾವು ದಿವಸ ಎಷ್ಟು ಅಂತ ಸುಡ್ತಾವ ಅಷ್ಟಕ್ ನಮ್ಗೆ ಹಿಟ್ಟು ಖರ್ಚಾಕತ್ರಿ. ಕಡಕ್ ರೊಟ್ಟಿನ ಕಡಕಲ್ ರೊಟ್ಟಿ ರೀ, ಬಿಸಿಯವ್ ಅಂದ್ರೆ ಬಿಸಿಯವು, ಕಡಕಲ್ ಅಂದ್ರೆ ಕಡಕಲ. ಹೇಳಿ ಹೆಂಗ್ ಮಾಡ್ತೀರಿ? ಬಿಸಿಯ ಕೊಡೋ ಅಂದ್ರೆ ಬಿಸಿಯ ಕೊಡ್ತಾವ್ರಿ, ಕಡಕಲ್ ಕೊಡೋ ಅಂದ್ರೆ ಒಣಗಿಸಿ ಆರಿ ಹಾಕಿ ಕೊಡ್ತಾವ್ರಿ. ಕಡಕ್ ರೊಟ್ಟಿ ಅದ್ ಹೆಂಗ ಆಗತ್ತದು? ಅದ ಆರಿ ಹಾಕ್ಬೇಕ್ರಲ್ರಿ, ಒಣೆ ಹಾಕ್ಬೇಕ್ರಲ್ರಿ, ಒಣೆ ಹಾಕಿ ಫ್ಯಾನಿಗೆ ಒಣಗಿಸಿ ಕೊಡ್ಬೇಕು. ಅದು ಮುರಿದ್ರೆ ಕಡಕಲಾಗದ್ ಕಡ್ ಕಡ್ ಅಂತ. ಏನು ನಿಮ್ಮ ರುಚಿ ವಿಶೇಷತೆ ಏನು? ರುಚಿ ಏನಲ್ಲ, ರೊಟ್ಟಿ ಬೇರೆಯವರು ಮಾಡ್ತಾರಪ್ಪ ರೊಟ್ಟಿ, ನಿಮ್ಮ ಹತ್ರ ಹುಡುಕಮ್ಮ ತಗೊಂಡ್ ಹೋಗ್ತಾರಲ್ಲ, ಅದ್ ಏನ್ ಅಂತ ರುಚಿ ಐತೆ ಅಂತ ನಾನ್ ಕೇಳಿದ್ದು. ಏನಲ್ರಿ, ನಾವು ಮಾಡಂಗ ರೊಟ್ಟಿ ಮಾಡಂಗ ಮಾಡ್ತೇವೆ, ಒಲೆ ಮೇಲೆ ಮಾಡ್ತಾರ ನಾವು. ಒಲೆ ಕಟ್ಟಿಗೆ ಇಟ್ಟೆ ಮಾಡೋದು ರೊಟ್ಟಿ, ಗ್ಯಾಸ್ಗೆಲ್ಲ ಅಂತ ಆಗಲ್ಲ ಅಂದು ಒಲೆ ಅವರೆಚ್ಚೆ ರೊಟ್ಟಿ ಮಾಡೋದ್ ನಾವು. ಗ್ಯಾಸ್ ಅಲ್ಲಿ ಮಾಡಿದ್ರೆ ಏನಾಗತ್ತೆ? ಗ್ಯಾಸ್ ಸದ ರೇಟ್ ಆಗಲ್ರಿ, ಗ್ಯಾಸ್ಗೆ ನಮಗೇನು ಉಳಿತಾಯ ಆಗಲ್ಲ ಅದ್ರಾಗ. ಗ್ಯಾಸ್ಗೆ 1,000 ರೂಪಾಯಿ ಕೊಡಕ್ಕತ್ರಿ, ಹಂಗಾಗಿ ಗ್ಯಾಸ್ ಬಿಟ್ಟು ಕಟ್ಟಿಗೆ ತಗೊಂಬಂದು ಕಟ್ಟಿಗೆ ಮಾಡ್ತದೆ. ಇದು ಸೌದೆಗೆ ಎಲ್ಲಿಂದ ತರ್ತೀವಿ? ತೋಟ ತಗೊಂಡ ಬೇರೆ ತೋಟದಿಂದ ತರ್ತಾರೆ. ಬೇರೆ ತೋಟದಿಂದ ಅವರು 2 ರೂಪಾಯಿ ಒಂದು ಮಟ್ಟಿ ಹಾಕ್ತಾರ, ಅವನ್ನ ಕೊಂಡ್ಕೊಂಬಂದು ಹಾಕ್ಯಂತೇವೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಮ್ಮ? 5:30 ಎದ್ದಾತಾರ್ರಿ, 5:30 to 12 ಗಂಟೆಗೆ ಸುಡ್ತಾರೆ. 5:30 ಶುರು ಮಾಡಿದ್ರೆ ಅದು 12 ಗಂಟೆವರೆಗೂ ಆಗುತ್ತೆ. 12 ಗಂಟೆ 1 ಗಂಟೆ ಸುಡ್ತಾವಿ, ಆಮೇಲೆ ಮತ್ತೆ ಒಂದು ಹೆಜ್ಜೆ ಎಷ್ಟು ತಗೊಂಡು ಮತ್ತೆ ಸಾಯಂಕಾಲ ಸುಡ್ತಾರೆ. ಮನೆಗೆ ಯಾರು ನಿಮಗೆ ಸಹಾಯಕ್ಕೆ ಇರಲ್ವಾ? ಇಲ್ರಿ, ಯಾರು ಸಹಾಯಕ್ಕಿಲ್ಲ. ಮಗಳು, ಯಜಮಾನ್ರು? ಅವರು ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಮಗಳ ಸ್ಕಾಲ್ಗೆ ಹೋಗ್ತಾಳ, ನಾನು ಒಬ್ಳೆ. ರೊಟ್ಟಿ ಮಾಡ್ಕೊಂಡ್ರೆ ಮಾಡ್ಕೊಳಮ್ಮ, ನಾನು ಕರಿಬೇಡ ಅಂತಾಳ ಅಂತಾಳ್ರಿ. ಅಂತಾಳ್ರಿ, ನಾವು ಓದ್ಬೇಕು, ಏನಾರ ಮಾಡ್ಕೊಳ್ರಿ ನೀವು, ನಾವು ಓದಕ್ ಹೋಗ್ತಾನೆ ಅಂತ. ನಮ್ ಕಷ್ಟ ಅದನ್ನ ಏನು ಹೇಳಂಗಿಲ್ಲ. ಹೇಳ್ರಿ ಅದನ್ನ, ಅದೇನ್ ಕಷ್ಟ ಅಂತ? ಅದೇನ್ರಿ, ವೈಲಿ ಜಳ ಕುತ್ಕೊಂಡು ರೊಟ್ಟಿ ಸುಟ್ಟು ಸುಸ್ತಾಗಿ ಸಾಕಾಗಿ ಹೋಗತಿ. ರಾತ್ರಿ ಎಷ್ಟೊತ್ತಿಗೆ ಮಲಗದು? ರಾತ್ರಿ 10:30 ಆಕತಿ, 11 ಗಂಟೆ ಆಕತ್ರಿ. ರೊಟ್ಟಿ ಸುಟ್ಟು ಮಕ್ಕಳ ಬೆಳಗ್ಗೆ ನೀವು 12 ಗಂಟೆವರೆಗೆ ಎಷ್ಟು ರೊಟ್ಟಿ ಸುಡ್ತೀರಿ? 70-80 ಸುಡ್ತಾವ್ರಿ. ಸಾಯಂಕಾಲ? ಸಾಯಂಕಾಲ ಒಂದು 30-40. ಒಟ್ಟು ಒಂದ್ ದಿನಕ್ಕೆ 120-150 ತನಕನೂ ಹೋಗತ್ತೆ. ಯಾವ್ದಾರ ಒಂದ್ ಫಂಕ್ಷನ್ ಆಗತ್ತೆ, ಸರಜಮ್ಮ ನಮಗೆ ನಾಳೆ ಒಂದ್ 500 ರೊಟ್ಟಿ ಬೇಕು ಅಂತಾರೆ ಅಂದ್ರೆ ಅವ್ರ ಒಂದು 4-5 ದಿವಸ ಇದ್ದಂಗ ಹೇಳ್ತಾರೆ ಅವ್ರು. ನಾವು ಸ್ಟಾಕ್ ಮಾಡಿರ್ತೇವೆ ಸುಟ್ಟು. ಅದ್ ಎಷ್ಟ್ ದಿನ ಇಡ್ಬೋದಮ್ಮ ರೊಟ್ಟಿನ? ರೊಟ್ಟಿ 15 ದಿವಸ ತಿಂಗಳ ಮಟ್ಟ ಇಟ್ರಿ ಏನಾಗಲ್ರಿ, ಕ್ಲೀನ ಒಣಸಿ ಇಟ್ಬಿಟ್ರೆ. ನಾವು ಅವ್ರು ಫಂಕ್ಷನ್ ಇಷ್ಟು ರೊಟ್ಟಿ ಬೇಕಂದ್ರ ಇಲ್ಲೊಂದು ಇಬ್ರು ಮೂವರು ಮಾಡ್ತಾರ, ಅವ್ರ ಮೂವರು ಸೇರ್ಕೊಂಡ್ ನಾವು ಕೊಡ್ತಾರ. ಅಂದ್ರೆ ನಿಮ್ ಜೊತೆಗೆ ನೀವು ಬೇರೆಯವ್ರಿಗೆ ಕರೆಸಿ ಒಟ್ಟು 3 ಜನ ಮಾಡಿಸ್ತಾರೆ, ಸೇರ್ಕೊಂಡ್ ಮಾಡಿ ಕೊಡ್ತಾರ್ರಿ. ರೊಟ್ಟಿ ಜೊತೆಗೆ ಪಲ್ಯನು ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ ಬರೀ ರೊಟ್ಟಿನ? ಹೇಳಿದ್ರ ಯಾರ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರ ಅವ್ರಿಗೆ ಪಲ್ಯ ಚಟ್ನಿ ರೊಟ್ಟಿನು ಮಾಡ್ಕೊಡ್ತಾರ್ರಿ. ರೊಟ್ಟಿಗೆ ಏನಮ್ಮ ಕಾಂಬಿನೇಷನ್ ಏನ್ ಹಾಕೊಂಡ್ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ? ಅದು ಹೊಟ್ಟೆ ಮೆಣಸಿನಕಾಯಿ ರೀ, ಹಿರಿಕಾಯಿ ಎಣ್ಗಾಯಿ, ಮುಳಗಾಯಿ ಎಣ್ಗಾಯಿ, ಇಂಥವ್ ಮಾಡಿದ್ರ ಚೆನ್ನಾಗಿದೆ. ಪುಟ್ ಚಟ್ನಿ. ಎಂತ ಚಟ್ನಿ? ಶೇಂಗಾ ಚಟ್ನಿ, ಗುರಾ ಚಟ್ನಿ, ಇಂಥವನ್ನ ಮೊಸರು ಹಿಂಗ ಹಾಕೊಂಡು ಊಟ ಮಾಡ್ತಾರ. ಮೊಸರು ಅಂತಂದ್ರಿ, ಮೊಸರು ನಿಮ್ಮಲ್ಲಿ ಏನ್ ಖರಾಬ್ ಇದೆಯಾ ಅಥವಾ ಹೆಂಗೆ? ಇಲ್ರಿ, ಕೊಂಡ್ಕೊಂಡ್ ಬರ್ಬೇಕು. ಯಾರು ಊಟಕ್ಕೆ ಕೊಡ್ತೇವೆ ಅಂದ್ರ ಅದ್ ಕೊಂಡ್ಕೊಂಬಂದು ನೀಡ್ಬೇಕ್ರಿ. ರೊಟ್ಟಿನ ನೀವು ಹೊರಗಡೆ ಕೊಡ್ತೀರಿ? ಹೊರಗಡೆ ಕೊಡ್ತೀವಿ. ಒಂದು ರೊಟ್ಟಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 3 ರೂಪಾಯಿ. ಅಲ್ಲಿಗೆ ಒಂದಿನ ನಿಮ್ಗೆ ಯಾರು ಹೇಳಿರ್ತಾರೆ ರೊಟ್ಟಿ ಇಷ್ಟು ಬೇಕು, 100 ರೊಟ್ಟಿ ಬೇಕು ಅಂತ, ಇದಕ್ಕಿದ್ದಂಗೆ ಬಂದ್ ನಮಗೆ ಬೇಡ ಅಂದ್ಬಿಡ್ತಾರೆ, ಅವಾಗ ಏನ್ ಮಾಡ್ತೀವಿ? ಏನ್ ಮಾಡಂಗಲ್ರಿ, ಇಟ್ಕೊಂಡ್ರೆ ಮತ್ತೆ ಬೇರೆಯವ್ರಿಗೆ ಕೊಡೋದು. ಆ ತರದ್ದು ಆಗಿದಾವ? ಆಗಿದಾವ್ರಿ. ಹಂಗ ಹಾಕವು ಈಗ ಬರಕಾಗ್ಲಿಲ್ಲ ಹಂಗ ಹಿಂಗ ಅಂತ ಹೇಳ್ತಾರ ಹೇಳಿ. ಮತ್ತೇನೇನ್ ಮಾಡೋದು, ಮತ್ತೆ ಬೇರೆ ಒಂದು ಸೈಟ್ಕೊಂಡು ಬೇರೆ ಮಾರಾಟ ಮಾಡೋದು. ಹೋಟ್ಲಿ ಕೊಡ್ತೀರಾ ರೊಟ್ಟಿನ? ಇಲ್ರಿ, ಹೋಟ್ಲರ್ ಯಾರು ತಗೊಂಡಲ್ಲ, ಯಾರ ಊರಳಾರು ಅದೇ ಬೇಕ್ರಿ ಕಾಯಂ ಮಾಡ್ಕೊಂಡಿರ್ತಾರಿ. ನಮಗೆ ಅವರು ದಿವಸ ಕೊಟ್ರೆ ನಮ್ಗೆ ಗೀಡ್ತತಿ ಅಂದ್ ಅವ್ರನ್ನ ಬೇಕ್ರಿಯರ್ನ ಕಾಯಂ ಮಾಡ್ಕೊಂಡಿರ್ತಾರೆ. ಇಲ್ಲಿಂದ ನೀವು ಸ್ವಲ್ಪ ದೂರ ಬೇರೆ ಇನ್ನೆಲ್ಲೋ ಒಂದ್ ಕಡೆ ಆ ತರದ್ದು ನಾವು ರೊಟ್ಟಿ ಮಾಡ್ತೀವಿ ನೀವು ತಗೊಳ್ರಿ ಅಂತ ಹೇಳಿ ಅವ್ರಿಗೆ ಕಳಿಸುವಂತ ವ್ಯವಸ್ಥೆ ಏನು ಮಾಡಿಲ್ವ ನೀವು? ಹೇಳ್ತಾವ್ರಿ, ಹೇಳಿಲ್ಲ ಅಂತ ವ್ಯವಸ್ಥೆ ಮಾಡಿಲ್ಲ. ನಾವು ಯಾರು ಇದ್ರೆ ಬರ್ರಿ ರೊಟ್ಟಿ ಬೈರಿ, ನಾವು ರೊಟ್ಟಿ ಕೊಡ್ತೇವೆ ಅಂತ ಹೇಳ್ತಾರ ಅವ್ರು. ಆಯ್ತಮ್ಮ, ಒಂದು ರೊಟ್ಟಿಗೆ 3 ರೂಪಾಯಿ ಅಂತ ಹೇಳಿದ್ರಿ, ಒಂದ್ ದಿನಕ್ಕೆ 100 ರೊಟ್ಟಿ ಮಾಡ್ತೀರಾ ಅಂತಾನೆ ಇಟ್ಕೊಳ್ಳಿ, 300 ರೂಪಾಯಿ ಆಯ್ತು. 300 ರೂಪಾಯಿನಲ್ಲಿ ಖರ್ಚೆಲ್ಲ ಕಳೆದು ನಿಮ್ಗೆ ಎಷ್ಟು ಉಳಿಯುತ್ತೆ? 100 ರೂಪಾಯಿ ಅಂತ ಉಳಿತೈತ್ರಿ. 100 ರೂಪಾಯಿಯಲ್ಲಿ ಸಂಸಾರ ಆಗತ್ತ? ಹೆಂಗ ಮಾಡ್ಕೊಂಡು ಹೋಗುತ್ತೆ, 100 ರೂಪಾಯಿ ಉಳಿತೈತ್ರಿ. 100 ರೊಟ್ಟಿ ಕೊಟ್ರ ಅದೆಲ್ಲ ಗಿರ್ಣಿ ಹಾಕ್ಸಿದ್ದು ಜೋಳದ್ದೆಲ್ಲ ತೆಗೆದ್ರ ಒಂದ್ 100 ರೂಪಾಯಿ ಉಳಿಬಹುದು ಅಷ್ಟೆ. ಏನ್ ಓದಿದೀರಾ ಸರೋಜಮ್ಮ? ನಾವ್ ಏನು ಓದಿಲ್ರಿ. ಏಕೆ? ನಾವು ಶಾಲೆಗೆ ಹೋಗಿಲ್ಲ. ಅಲ್ಲ ಯಾಕೆ ಅಂತ? ಏನಮ್ಮ, ಅವಾಗ ನಮ್ಮ ಅಪ್ಪರಿಗೆಲ್ಲ ಕಷ್ಟ, ನಾವು ಶಾಲೆಗೆ ಕಳಿಸಿಲ್ಲ ಅವ್ರು. ಅವ್ರು ಕಳಿಸಿದ್ರು ನಾವು ಸರಿಯಾಗಿ ಓದ್ಲಿಲ್ರಿ ಶಾಲೆನ. ಈಗ ಏನ್ ಅನ್ಸತ್ತಮ್ಮ, ಹೋಗ್ಬೇಕಿತ್ತು ಅನ್ಸತ್ತ? ಈಗ ಶಾಲೆ ಕಲ್ತಿದ್ರೆ ಪಡಕತ್ತ ಅನ್ಸತ್ರಿ ನಮಗೆ. ಸರೋಜಮ್ಮ, ಮದುವೆ ಆದ್ರಿ, ಬಂದ್ರಿ, ಎಲ್ಲ ಸರಿ, ರೊಟ್ಟಿ ಮಾಡ್ತಿದ್ದೀರಿ, ಇದ್ದಕ್ಕಿದ್ದಂಗೆ ರಾತ್ರಿ ಮಲಗದಾಗ ಒಂದು ಕನಸು ಬೀಳತ್ತೆ, ಎಲ್ಲ ಮನುಷ್ಯನಿಗೂ ಬೀಳತ್ತೆ ಕನಸು ಅಂತ. ನಿಮಗೆ ಯಾವ ತರ ಕನಸು ಬೀಳತ್ತಮ್ಮ? ನಮಗೆ ಸರಿಯಾಗ ನಿದ್ದೆ ಬರಲ್ರಿ, ಚಿಂತೆ ಜಾಸ್ತಿ. ಚಿಂತೆ ಅಂದ್ರೆ ಏನಮ್ಮ? ಅದು ಅದೇ ಈ ನಮ್ದು ಪರಿಸ್ಥಿತಿ ಹಿಂಗಾತಲ್ರಿ ಅಂತ ಚಿಂತೆ ಜಾಸ್ತಿ. ಎಷ್ಟು ವರ್ಷದಿಂದ ಹೀಗೆ ಚಿಂತೆ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ? ಒಂದ್ 2-3 ವರ್ಷದಿಂದ ಬಹಳ ಚಿಂತೆ ಮಾಡ್ತಾವ. ಏನು ಚೂರು ಹೇಳ್ರಿ, ಯಾಕೆ ಪಾಪ ಬಹಳ ದುಃಖದಲ್ಲಿ ಇರೋನ್ ಕಾಣ್ತೀರಿ? ಅದೇನ್ರಿ, ಮನೆ ಕಷ್ಟ, ನಮ್ಮ ಯಜಮಾನ್ರು ಸ್ವಲ್ಪ ಕುಡಿಯೋದ್ ಕಲ್ತಿದಾರ, ಈ ಮಗಳದು ಒಂದಿಷ್ಟು ಸಾಲಿದು ಬಹಳ ಹೊತ್ತು ಅಜ್ಜಿ, ಈಗ PG, PG ಎಲ್ಲದಕ್ಕೆ ಬಹಳ ತೊಂದರೆ ಆಗತ್ತ್ರಿ ಬಿಡ್ರಿ ನಮಗೆ. ನೀವು ಯಜಮಾನ್ರಿಗೆ ಕೂಡಿಸ್ಕೊಂಡು ಹಿಂಗ್ ಕಷ್ಟ ಇದೆ ಅಂತ ಮಾತಾಡಿಲ್ವಾ? ಮಾತಾಡ್ತಾವ್ರಿ, ಮಾತಾಡಿದ್ರು ತೆಂಗ ಹಿಂಗ ಹಾಕತಿ ಹ್ಞೂ ಅಂತಾರೆ. ಆಮೇಲೆ ಅವ್ರ ಪಾಡಿಗೆ ಅವರು ಸುಮ್ಮ ಹೋಗ್ತಾ ಇರ್ತಾರ. ಹೋಗ್ಲಿ, ಅವ್ರು ದುಡಿಮೆ ಮಾಡ್ಕೊಂಬಂದು ಕಾಯಿ ಕೆಡಬೋದು ಅಂತಂದ್ರೆ ಅದು ಹೆಂಗಮ್ಮ? ಕಾಯಿ ಕೆಡಬೋದು ಅಂತಂದ್ರೆ ದುಡ್ಡು ಕೊಡ್ತಾರಾ ಅಥವಾ ಕಾಯಿ ಕೊಡ್ತಾರಾ ಹೆಂಗದು? ಕಾಯಿ 2 ಕಾಯಿನ ಕೊಟ್ಟಿಸ್ತಾರ್ರಿ, ದುಡ್ಡು ಕೊಡ್ತಾರ. ಇಷ್ಟು ಮರಕ್ಕೆ ಇಷ್ಟು ಅಂತ ಇರ್ತದ ಅದಕ್ಕೆ. ಮರಕ 15 ರೂಪಾಯಿ 20 ರೂಪಾಯಿ ಒಂದ್ ಮರಕ್ಕ. ಒಂದ್ ದಿನಕ್ಕೆ ಎಷ್ಟು ಮರ ಕೆಡಬಹುದು? ಒಂದ್ ಮರಕ್ಕೆ 50 ಮರ ಕೆಡಬಹುದು ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ ಬೆಳಗ್ಗೆ ಹೋದ್ರೆ ಅವರು ಸಾಯಂಕಾಲ 12 ಗಂಟೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಾರ, 12 ಗಂಟೆ 1 ಗಂಟೆ ಬರ್ತಾರ. ಈ ಊರ್ನಾಗೆ ಬಹಳ ಜನ ಇದಾರ ಹಂಗ ಕಾಯಿ ಕೆಡುವರು? ಇವ್ರೊಬ್ರೇನ ಅದಾರ್ರಿ, ಬಹಳ ಜನ ಅದಾರ. ಚಿಂತೆಯಿಂದ ಒದ್ದಾಡ್ತಾ ಇದೀರಿ, ನಿಮ್ ಚಿಂತೆ ಇರೋದೇನಂದ್ರೆ ಮಗಳಿಗೆ ವಿದ್ಯಾಭ್ಯಾಸ ಹೇಗೆ ಒಂದು ತಡೆಸ್ಬೇಕ್ರಿ ನಮ್ಗೆ ಇದ್ದೇವೆ, ಆಕೆ ಓದಕರಕ್ಕೋಸ್ಕರ ಆಗ್ಲಿ ಅಂತ ದುಡಿಮೆ ಮಾಡ್ತಾ ಇದಾರ. ಈಗ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ ಬಡವರಿಗೆ ಸಹಾಯ ಆಗಲಿ ಅಂತ ಹೇಳಿ, ನೀವು ಯಾವ್ದಕ್ಕೂ ಪ್ರಯತ್ನ ಪಡ್ಲಿಲ್ವಾ? ನಾವು ಯಾವ್ದು ಏನ್ ಗೊತ್ತಾಗ್ಲಿಲ್ಲ ಬಿಡ್ರಿ. ಇದು ಸ್ವಂತ ಮನೆ ನಮ್ಮ ಬಾಡಿಗೆ ಮನೆ ರೀ. ನಾವು ದಿವ್ಸ ತಿಂಗಳ 1,000 ರೂಪಾಯ ಕರೆಂಟಿನ ಬಿಲ್, ಒಂದು 200 ರೂಪಾಯಿ, 1,200 ರೂಪಾಯಿ ತಿಂಗಳಿಗೆ ಬರ್ತದ್ರಿ. ಮನೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಹ್ಞೂನ್ರಿ, ಅದೊಂದು ಕೇಳ್ತಾ ಇದಾವಿ. ಮಗಳಿಗೆ ಒಂದ್ ತಿಂಗಳಿಗೆ ಎಷ್ಟು ಬರುತ್ತಮ್ಮ ಖರ್ಚು ಅಥವಾ ವರ್ಷಕ್ಕೆ? ವರ್ಷಕ್ಕೊಂದು 10,000 ಬರ್ತದ್ರಿ ಫೀಸು ಎಲ್ಲ ಸೇರಿ. ಫೀಸಿಂದು ಬುಕ್ ಬುಕ್ಸ್ ತರೋದು, ಈಗ ನಡಿ ನಡಿ ಏನಾರ ಫೇನ್ ಅವು ತಗೋದು, ಒಂದ್ 10,000 ರೂಪಾಯಿ ಖರ್ಚು ಬರ್ತದ್ರಿ. ಹೆಂಗ್ ಓದ್ತಿಯಾಳು? ಹೋಗ್ಲಿ, ಆಕಿಗೆ ಸ್ವಲ್ಪ ಇದ್ದೆ ಕಡಿಮೆ ರೀ. ಓದ್ತ ಏನ್ ಆಗ್ಬೇಕು ಅಂತೀಯಾಳು? ಅವಳು ಅವಳಿಗೆ ಕೇಳಿದ್ರಿ? ಅವಳಿಗೆ ಕೇಳಿದ್ರೆ ಅದೇ ಏನು ಓದ್ಬೇಕಮ್ಮ, ನಾನು ಓದ್ತ ನಾನು ಚೆನ್ನಾಗಿ ಓದ್ತೀನಿ. ನಿಂಗೆ ಯಾಕೆ? ನಿನ್ಗೆ ಯಾಕಮ್ಮ ನಾನು ಚೆನ್ನಾಗಿ ಓದ್ತಾನೆ, ನಾನೊಂದು ಒಂದು ನೆಲೆ ನಿಂತ್ಕೊಂಡ ನಿಂತ್ಕೊಂತಾನೆ ಓದ್ತಾನೆ ಅಂತ ಹೇಳ್ತಾಳ್ರಿ. ನಿಮ್ ತವ್ರ ಮನೆಯಲ್ಲಿ ಏನಂತಾರಮ್ಮ? ಅಂದ್ರೆ ನಿಮಗೇನ ಕಷ್ಟ ಇದೆ ಈಗ, ನಾವು ನಿಂತ್ಕಂತೀವಿ ಜೊತೆಗೆ ಅಂತಾರ ಏನಂತಾರೆ? ಅವ್ರದ್ದು ಅವ್ರಿಗೆ ತೊಂದರೆ ಐತ್ರಿ. ಅವ್ರಿಗೆ ಹೊಲ ಮನೆ ಏನಲ್ರಿ, ಅವರು ದುಡ್ಕಂದ ತಿನ್ಬೇಕ್ರಿ. ಅವ್ರ ಪಾಪ ಅವ್ರಿಗೇನು ನಮ್ಗೆ ಸೈನ್ ಸಹಾಯ ಮಾಡಬೇಕತ್ರಿ. ಅವ್ರು ಇದ್ರ ತಾನ ಸಹಾಯ ಮಾಡ್ತಿದ್ರು, ಅವರು ನಮ್ಮಂಗ ದುಡ್ಕೊಂಡ್ ತಿನ್ಬೇಕ್ರಿ. ನಿಮ್ ಕುಟುಂಬದಾಗ ಯಾರಿಗೂ ಇಲ್ಲ ಜಮೀನು? ನಮ್ಮ ಕುಟುಂಬದಾಗ ನಮ್ಮ ತೋರ್ನಿ ಕುಟುಂಬದಲ್ಲಿ ಜಮೀನ್ ಇಲ್ರಿ. ನಿಮ್ ಅಣ್ಣ ತಮ್ಮಂದ್ರ? ನಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಿಗಿಲ್ರಿ. ಅವ್ರ ಏನ್ ಮಾಡ್ತಾರೆ ಉದ್ಯೋಗ? ಅವರು ಕೆಲಸ ಮಾಡ್ತಾರ. ಅವನ ಇದು ಗೋರ್ಮೆಂಟ್ ಇದಾಗೈತ್ರಿ ಕೆಲ್ಸಕ್ಕನ. ಅವನವನ ಇನ್ನೊಬ್ಬನ ಒಂಚೂರು ಅಂಗಡಿ ಇಟ್ಕೊಂಡನ. ಇನ್ನೊಬ್ಬನು ಒಬ್ಬನಿಗೆ ಹೆಂಡತಿ ಬಿಟ್ಟು 20 ವರ್ಷ ಆತು, ಅವನ ಕೈ ಅಡಿಗೆ ಮಾಡ್ಕೊಂಡ್ಬಿಡ್ತಾನ. ಒಟ್ಟಿನಾಗೆ ಬವಣೆ ಕಷ್ಟ. ಹ್ಞೂನ್ರಿ, ನಮ್ ತೋರ್ ಮನೆಯಾಗ ಕಷ್ಟ, ನಮ್ ಇಲ್ಲಿ ಕಷ್ಟ. ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದ್ಯಾ? ಸುಣ್ರಿ, ಜೀವನನ ಸಾಕಾಗಿತ್ತಲ್ಲ ಇಲ್ಲಿ. ಇರ್ಲಿ ಸರೋಜಮ್ಮ, ಜೀವನ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತಾವೆ. ಯಾವ ಹಬ್ಬ ಬಂದ್ರೆ ಏನಾದ್ರು ಹೋಳಿಗೆ ಮಾಡೋದ್ ಬಿಟ್ಟಿದ್ದೀರಾ? ಎಲ್ರಿ ಮತ್ ಮಾಡ್ಕೊಂಡು ಉನ್ನದ್ರಿ. ಹಿಂಗ ಒಂದ್ ದಿವಸ ನಿಮಗೇನು ತೊಂದರೆ ಅಂತ ಆಗತ್ತಮ್ಮ? ತೊಂದರೆ ಅಂದ್ರೆ ಯಾರ ಸರಿಕರ ಮದ್ವೆಗೆ ಹೋಗ್ತೀರಿ, ದೂರದಲ್ಲಿ ಯಾವ್ದೋ ಫಂಕ್ಷನ್ಸ್ ಹೋಗ್ಬೇಕಾಗತ್ತೆ, ಈ ತರದ್ದೆಲ್ಲ ಆದಾಗ ಒಂದು ಬಹಳ ದೊಡ್ಡ ಸಮಾರಂಭಗಳು ನಡೀತಿದ್ದಾಗ ನಿಮಗ ಅಲ್ಲಿ ಹೋದಾಗ ಏನು ಒಂದ್ ಮನೋಭಾವನೆ ಬರುತ್ತೆ? ಬಹಳ ನೋವಾಕತ್ರಿ ಅವ್ರನ್ನೆಲ್ಲ ನೋಡಿ. ನಾವು ಈ ದೇವ್ರ ಹಿಂಗ ಕೊಡ್ಲಿಲ್ಲಲ್ಲ ಅಂತ ದುಃಖ ಬರ್ತದ್ರಿ, ನೋವಾಕತಿ. ಬಹಳ ನೋವು ಮಾಡ್ಕೊಂಡು ಸುಮ್ ಬರ್ತವ್ರಿ. ದೇವ್ರ ನಮಗೆ ಯಾವಾಗ ಹಿಂಗ ಈ ತರ ಕೊಡ್ತಾನಪ್ಪ ದೇವ್ರಿ. ತುಂಬಾ ಕಷ್ಟದ ದಿನಗಳು ಅಂತಂದ್ರೆ ಯಾವ್ದನ್ನ ನೋಡಿದಿರಮ್ಮ? ಅದ ಇದ ಜೀವನ ಮಾಡೋದಲ್ರಿ ಮತ್ತೆ. ಅಲ್ಲ ಹಾಗಲ್ಲ, ಕೊರೋನಾ ಬಂತು. ಕೊರೋನಾ ಬಂದಂತ ಹೇಳ್ಬಾರ್ದ್ರಿ. ನಮ್ ಪಡ್ಬಾರ್ದು, ಹೊಟ್ಟಿನ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ. ನಾವು ಜೀವನ ಮಾಡಿದ್ದು ನಾವ್ ಎಷ್ಟೋ ಸರಿ ಉಪವಾಸ ಮಾಕಂದ ನೋಡ್ರಿ. ಊಟ ಇಲ್ದ ಏನಿಲ್ದ ಕೊರೋನಾ ಬಂದಾಗಂತೂ ಬಹಳ ತೊಂದರೆ ಆಗ್ಬಿಡ್ತಂಗ. ಮಗಳ ನೋಡಿದಾಗ ಉಪವಾಸ ಇದ್ದಾಗ ಹೊಟ್ಟೆ ಒಂಥರ ಚುರುಕ್ ಅನ್ಸತ್ತಲ್ವೆ? ಹ್ಞೂನ್ರಿ, ಚುರುಕ್ ಅನ್ಸ್ತತಿ ಅಂತಿಲ್ರಿ. ಸುಮ್ ಬಹಳ ಹೊಟ್ಟೆ ಉರ್ಸಿ ಬಿಟ್ಟವ್ರಿ ಅವಾಗ. ನಾವು ಅವಾಗ ಕೊರೋನಾ ಬಂದು ಒಂದೊಂದು ಸುದ್ದಿ ಹರಿಸಿ ನಮಗೆ ಒಂದು ವರ್ಷದ ತನಕ ನಾವು ಬಹಳ ಅಲಗಲ್ಲಂದೋದಿ. ಈ ಬಾಡಿಗೆಗಿರೋರು ಬಾಡಿಗೆ ಕೊಟ್ಟಿರೋರು ಕೊಟ್ಟವ್ರು ಅವರು ಪಾಪ ಮತ್ತೆ ಮೂರ್ ತಿಂಗಳು ನಾಲ್ಕು ತಿಂಗಳು ಬಾಡಿಗೆನ ಇಸ್ಕೊಳ್ಳಿಲ್ಲ ಅವರು. ಈ ಬೇಡಮ್ಮ ಬಾಡಿಗೆ ಕೊಡ್ಬೇಡ್ರಿ ಅಂತ ಹೇಳಿದ್ರು, ಇಸ್ಕಂದಿಲ್ಲ. ಆಮೇಲೆ ತಿರ್ಗ ಮತ್ತ ನಿಮ್ಮ ದುಡಿಮೆ ಚಾಲ್ತಿ ಆದಾಗ ಕೊಡ್ರಿ ಅಂದ್ರೆ ನಮ್ಮ ದುಡಿಮೆ ಚಾಲ್ತಿ ಆದಾಗ ಕೊಟ್ಕೊಂತ ಹೊಂಟಿ. ಇದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾಕಮ್ಮ ಮಾಡಬಾರ್ದು ರೊಟ್ಟಿನ? ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗ್ಬೇಕಲ್ರಿ. ಯಾಕೆ ಅಂತ ನಾವು ಕೈಲಿ ಆಗೋದಲ್ಲ ಅಂದಷ್ಟೇ ಹಿಂಗ್ ಮಾಡ್ಕೊಂತ ಹೊಂಟದ. ಇನ್ ಯಾರು ಒಂದಿಬ್ರ ಕೆಲ್ಸಕ್ ತಗೊಂಡು ಏನೋ ತಗೊಂಡ್ ಮಾಡ್ಬೋದಲ್ಲ? ಇಲ್ಲಿ ಬರೋದಲ್ರಿ ಹಂಗ ಯಾರು ಕೆಲ್ಸಕ್ ತಗೋಣಕ್. ಅಂದ್ರೆ ನಿಮ್ಮಷ್ಟು ಹದ ಕೈಗೆ ನೀವ್ ಹೇಳದಂಗ್ ಮಾಡಲ್ಲ ಒಟ್ನಾಗೆ. ಅವರು ಅವ್ರವ್ ನಮಗೆ ಹಿಡಿಸೋದಲ್ ರೊಟ್ಟಿ ಮಾಡವು. ಈಗ ಅವ್ರು ಕರ್ಕಂದ್ವಿ ಅಂದ್ರ ಹಂಗಾಗಿ ನಾವು ಒಬ್ರ ಮಾಡ್ತದ. ಒಳ್ಳೇದು ಸರೋಜಮ್ಮ, ಒಳ್ಳೇದಾಗ್ಲಿ. ನೋಡಂತೆ ದೇವ್ರಿದಾನೆ. ಅದು ಒಂದ್ ಮಾತು ಹೇಳ್ತಾರೆ, 336 ಕೋಟಿ ದೇವರುಗಳಿದಾರಂತೆ. ಅದ್ರಾಗೆ ಒಬ್ಬ ದೇವರು ಇಲ್ಲ ಅಂದ್ರೂ ಇನ್ ಉಳಿಕೆ ದೇವರುಗಳೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತಾರಂತೆ. ಯಾವ್ದಾರ ಒಂದು ರೂಪದಲ್ಲಿ ಮನುಷ್ಯನ ಜೀವನ ಅಂದ್ರೆ ಹಿಂಗೆ ಅಂತೂ ಇರಲ್ವೋ, ಅದು ಹೆಂಗಾರ ಆಗ್ಲಿ ಚೇಂಜ್ ಆಗಲೇಬೇಕು. ಇವತ್ತು ಹಿಂಗಿರ್ತೀವಿ, ನಾಳೆ ಇನ್ನೆಂಗೆ ಆಗ್ತೀವೋ ಯಾರಿಗೂ ಗೊತ್ತು. ದೇವ್ರು ಸುಖವಾಗಿ ಇಟ್ಟಿರಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಇದುವರೆಗೆ ಸ್ವಯಂ ಉದ್ಯೋಗದ ಅನುಭವ ಕುರಿತು ಹರಿಹರ ತಾಲೂಕು ಕದರನಾಯಕನಹಳ್ಳಿಯ ಸರೋಜಮ್ಮ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ಮುಂದೆ ಪರಿಸರ ಗೀತೆಯನ್ನು ಕೇಳಿ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಋಷಿಗಳ ತಪೋ ಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋ ಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಕೋಗಿಲೆಗಳ ಗಾನ ಸುಧೆ ಸಂಗೀತದಾಗರ ಪಿಂಚರ ಕೋಗಿಲೆಗಳ ಗಾನ ಸುದೇ ಸಂಗೀತದ ಆಗರ ನವಿಲಾಡುವ ನಾಟ್ಯ ಸಿರಿ ರಮ್ಯ ಲೋಕ ಸುಂದರ ನವಿಲಾಡುವ ನಾಟ್ಯ ಸಿರಿ ರಮ್ಯ ಲೋಕ ಸುಂದರ ನಡೆ ಕನ್ನಡ ನುಡಿ ಕನ್ನಡ ಕಾವ್ಯವೆಷ್ಟು ಮಧುರ ನಡೆ ಕನ್ನಡ ನುಡಿ ಕನ್ನಡ ಕಾವ್ಯವೆಷ್ಟು ಮಧುರ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ನಿಸರ್ಗಧಾಮ ವನ್ಯಧಾಮ ಪಕ್ಷಿಧಾಮ ನಾಡಿದು ತಲಕಾವೇರಿ ಬ್ರಹ್ಮಗಿರಿ ಪುಷ್ಪಗಿರಿ ಕಾವೇರಿ ಸೋಮೇಶ್ವರ ಶೆಟ್ಟಹಳ್ಳಿ ಮೂಕಾಂಬಿಕ ಮೇಲುಕೋಟೆ ಬಿಆರ್ಟಿ ವನ್ಯಧಾಮ ಕೈವಾರದ ಕಪೋವನ ಅರಬಿತಿಟ್ಟು ನುಗುಧಾಮ ಭದ್ರಾ ಅಭಯಾರಣ್ಯ ದಾಂಡೇಲಿ ಶರಾವತಿ ರಾಣೆಬೆನ್ನೂರು ಧಾಮ ದರೋಜಿಯ ಕರಡಿಧಾಮ ಘಟಪ್ರಭಾ ಅತ್ತಿವೇರಿ ಗುಡವಿ ರಂಗನತಿಟ್ಟು ಆದಿ ಚುಂಚನಗಿರಿಯ ಪಕ್ಷಿಗಳ ರಮ್ಯಧಾಮ ಸ್ವರ್ಗದಿಂದ ಭೂಮಿಗಿಳಿದ ವನ್ಯಜೀವಿ ಗಿರಿಧಾಮ ಪನ್ನೀರುಗಟ್ಟದ ಉದ್ಯಾನ ಉತ್ತರ ಕನ್ನಡದಂಶಿವನ ಚಿಕ್ಕಮಗಳೂರು ಕುದುರೆ ಮುಖ ಚಾಮರಾಜನಗರದ ಬಂಡೀಪುರ ರಾಜೀವ್ ಗಾಂಧಿ ಹೆಸರನ್ನು ಪಡೆದ ನಾಗರಹೊಳೆಯ ಉದ್ಯಾನ ಈ ರಾಷ್ಟ್ರೀಯ ಉದ್ಯಾನವನಗಳ ನಾಡಲಿ ಬಾಳುವ ನಾವಿಂದು ಮಹಾಧನ್ಯ ಈ ಕನ್ನಡಿಗರೆಷ್ಟು ಮಹಾಧನ್ಯ ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ಆತ್ಮೀಯ ರೈತ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಗಳ ಉತ್ಪಾದನೆ, ತಾಂತ್ರಿಕತೆ ಮತ್ತು ನಿರ್ವಹಣೆ, ಈ ವಿಷಯವಾಗಿ ಮೂಡಿಗೆರೆ ತೋಟಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷಯ ಅಂಗಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.